ರೈತ ಬಾಂಧವರೇ, ರೈತ ಮಹಿಳೆಯರೇ, ತಮಗೆಲ್ಲ ನಮಸ್ಕಾರ. ನಾವು ಪ್ರತಿ ಹುಣ್ಣಿಮೆ ದಿವಸ ಒಕ್ಕಲತನಕ್ಕೆ ಸಂಬಂಧಿಸಿದಂತ ಒಂದು ವಿಷಯದ ಮ್ಯಾಗ ಚರ್ಚಾ ಮಾಡೋದು ನಿಮಗೆಲ್ಲ ಗೊತ್ತಾಯಿತಿ. ಇವತ್ತಿನ ಚರ್ಚಾ ಶುರು ಮಾಡೋದಕ್ಕಿಂತ ಮೊದಲ ಇವತ್ತಿನ ಚರ್ಚಾಕ್ಕೆ ಇಟ್ಟುಕೊಂಡ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಹೋದ್ವಾರ ನಮ್ಮ ಸ್ವಸಹಾಯ ಗುಂಪಿನ ವತಿಯಿಂದ ನಾನು ಮತ್ತು ಸುನ್ನಕ್ಕ ಧಾರವಾಡದ ಶಿವಣ್ಣ ಅವರ ಸಂಸ್ಥಾಕ ತರಬೇತಿಗೆ ಹೋಗಿದ್ವಿ. ಹೆಂಡಿ ಗೊಬ್ಬರ ಎಷ್ಟು ಮುಖ್ಯ, ಅದನ್ನು ನಾವು ಅಲಕ್ಷ್ಯ ಮಾಡಿ ಹಾಳು ಹ್ಯಾಂಗ್ ಮಾಡ್ತೀವಿ, ಅದನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ಹ್ಯಾಂಗ್ ಉಪಯೋಗ ಮಾಡಬೇಕು, ಅದರಿಂದ ಏನೇನು ಲಾಭ ಅದಾವ ಅನ್ನೋದನ್ನ ಬಹಳ ಚಂದಾಗಿ ಮನಸ್ಸಿಗೆ ತಟ್ಟು ಹಂಗ ಅಲ್ಲಿ ತರಬೇತಿ ಕೊಟ್ರು. ಇದ್ರ ಮ್ಯಾಗ ಒಂದು ಕ್ಯಾಸೆಟ್ನು ಬಿಡುಗಡೆ ಮಾಡ್ಯಾರ. ಅದು ನಮಗೊಂದು ಇರಲಿ ಅಂತ ತಗೊಂಡು ಬಂದಿನಿ. ಇವತ್ತ ಆ ಸಂಸ್ಥಾದ ಸದಸ್ಯರು ಬಂದಾರ. ಕ್ಯಾಸೆಟ್ ಕೇಳ್ಕೊಂತಾಗ್ಲಿ, ಅವರು ಕೂಡ ಚರ್ಚಾ ಮಾಡ್ಕೊಂತಾಗ್ಲಿ, ಈ ಹೆಂಡಿ ಗೊಬ್ಬರದ ಸಮಸ್ಯೆ ಬಗ್ಗೆ ಪೂರಾ ವಿಚಾರ ಮುಗಿಸೇ ಬಿಡೋಣ ಅಂತ ನಾವೆಲ್ಲ ಸಂಘದವರು ಅನ್ಕೊಂಡಿವಿ. ಅದನ್ನ ಈಗ ಕೇಳಿ ಚರ್ಚಾ ಮಾಡೋಣಂತ. ಇವತ್ತ ಶ್ರೀ ಶಿವಣ್ಣ ಅವರು ಮತ್ತ ಶ್ರೀ ಶೇಖರಣ್ಣ ಅವರು ಬಂದಾರ, ಮತ್ತ ನಮ್ಮ ಸಂಘದವರು ಬಂದಾರ. ಅವರಿಗೆ ಬೇವೂರಿನ ಎಲ್ಲಾ ರೈತರ ಪರವಾಗಿ ಸ್ವಾಗತ ಮಾಡ್ತೀನಿ, ಮತ್ತ ಚರ್ಚಾ ಶುರು ಮಾಡ್ರಿ ಅಂತ ಅವರನ್ನ ನಾನು ಕೇಳ್ಕೊತೀನಿ. ನಾನು ನಿಮ್ಮವನ. ನಾವು ಇಲ್ಲಿ ಹ್ಯಾಂಗ ನಮ್ಮ ಕೊಟ್ಟಿಗೆ ಗೊಬ್ಬರ ಸಂಗ್ರಹ ಮಾಡ್ತೀವಿ, ಮುಂದೆ ಹ್ಯಾಂಗ ಒಯ್ದು ತಿಪ್ಪ್ಯಾಗ ಹಾಕ್ತಿವಿ, ಹೊಲಕ್ ಹ್ಯಾಂಗ ಹಾಕ್ತಿವಿ ಅನ್ನೋದು ಪೂರಾ ನನಗೆ ಗೊತ್ತದ. ಇದರಾಗ ನಾವು ಏನ್ ಮಾಡಬೇಕು, ಹ್ಯಾಂಗ ಮಾಡಬೇಕು, ಏನ್ ಮಾಡಬಾರದು ಅಂತ ತಿಳ್ಕೊಂಡ್ರೆ ಸಾಕು. ಶಿವಣ್ಣವ್ರ, ಇವರಿಗೆ ಆ ಹೆಂಡಿ ಗೊಬ್ಬರ ಹಾಕೋದ್ರಿಂದ ಇರು ಲಾಭದ ಬಗ್ಗೆನೂ ಹೇಳಬೇಕು ನೋಡ್ರಿ. ನಮಗದು ಬಹಳ ಮುಖ್ಯದ. ಈ ಸರ್ಕಾರಿ ಗೊಬ್ಬರದ ಮ್ಯಾಗ ರೊಕ್ಕ ಹಾಕಿ ಹಾಕಿ ಹಾಕಿ ತಲೆ ಚಿಟ್ಟಂದ ಹೋಗೈತಿ. ಈ ಗೊಬ್ಬರದ ಲಾಭದ ಬಗ್ಗೆ ನಮ್ಮ ಶೇಖರಣ್ಣ ಅವರು ಹೇಳ್ತಾರ, ಹೌದಿಲ್ರಿ ಶೇಖರಣ್ಣ? ನಾ ಹೇಳ್ತೀನಿ ತಗೋರಿ. ಈಗ ನೋಡ್ರಿ, ಕೊಟ್ಟಿಗ್ಯಾಗ ದನ ಕಟ್ಟಿರ್ತೀವಿ, ರಾತ್ರಿ ಕಟ್ಟಿ ಮೇವು ಹಾಕಿ ಬಂದ್ರ ಮುಂಜಾನೆನ ಶಗಣಿ ಬೆಳೆಯಕ್ ಹೋಕ್ಯವು. ಶಗಣಿ ಬೆಳೆಯೋದಕ್ಕಿಂತ ಮೊದ್ಲ ಅಮ್ಮ ಕುಳ್ ಹಚ್ಚಾಕ ಗಟ್ಟನ ಶಗಣಿ ತೆಗೆದಿರ್ತಾಳ. ಆಕಳ ಶಗಣಿಯಿಂದ ದೇವರ ಮನಿ ಸಾರಸ್ತಾಳ. ಅಲ್ಲಿಟು ಇಲ್ಲಿಟು ಬಿದ್ದ ಶಗಣಿ, ಹಸಿ ಹುಲ್ಲು, ದಂಟು, ಕೋಲಿ, ಮನೆಯಾಗ ಚೆಲ್ಲಿದ ಬೂದಿ ಓಟು ಕೂಡಿಸಿಕೊಂಡು ಹರಕ ಪುಟ್ಟ್ಯಾಗ ತುಂಬಿಕೊಂಡು ರಸ್ತಾದ ಮಗಲಿನ ತಿಪ್ಪ್ಯಾಗ ದೂರ ನಿಂತು ಚೆಲ್ಲಿ ಬರ್ತೀವಿ. ದನಗಳ ಮೂತ್ರಂತೂ ತುಂಬಿ ತಿಪ್ಪ್ಯಾಗ ಹಾಕುದಕ್ಕ ನಾವು ಮನಸ್ಸು ಮಾಡೋದಾ ಇಲ್ಲ. ಆದ್ರ ಆ ಮೂತ್ರನ ಒಂದು ಸೋರು ಬಕೆಟ್ನಾಗ ಇಲ್ಲ ತೂತು ಬಿದ್ದ ಬಿಂದಿಗ್ಯಾಗ ತುಂಬಿ ಗಟಾರಕ್ಕೆ ಚೆಲ್ಲಿ ಬಿಡ್ತೀವಿ. ನೀವು ಹೇಳೋದು ಅಗದಿ ಖರೆ ಅದ ನೋಡ್ರಿ. ಹಿಂಗ್ ಮಾಡೋದು ತಪ್ಪಂತೀರಣ್ಣ, ಮತ್ತೇನ್ ಮಾಡ್ಬೇಕು ಹೇಳ್ರಲ್ಲ. ಹೆಂಡಿ ಗೊಬ್ಬರ ಬಹಳ ಮುಖ್ಯವಾದಂತಹ ಗೊಬ್ಬರ, ಅದ್ಭುತವಾದಂತಹ ಗೊಬ್ಬರ. ರಾತ್ರಿ ದನಕ್ಕೆ ಮೇವು ಹಾಕಿ ಬರುವ ಮುಂದ ದನ ತಿಂದು ಬಿಟ್ಟು ಹುಲ್ಲಿನ ಕಡ್ಡಿ, ಬೇರು, ದಂಟು, ಹೊಲಸು ಹೊಟ್ಟು ಇವನ್ನೆಲ್ಲ ದನ ಮೂತ್ರ ಮಾಡುವ ಜಾಗದಾಗೆಲ್ಲ ಚೆಲ್ಲಬೇಕು. ಇದರಿಂದ ಏನಾಗ್ತದೆ ಅಂದ್ರಿ? ಹಿಂಗ್ ಮಾಡೋದ್ರಿಂದ ದನಗಳ ಮೂತ್ರ ಅಕಡಿ ಕಡಿ ಹರಿದಾಡಿ ಹಾಳಾಗುದಿಲ್ಲ. ಬದಲಿಗೆ ಈಗ ಹೇಳಿದ್ನಲ್ಲ, ಹುಲ್ಲು ಹೊಟ್ಟು ಎಲ್ಲ ಆದ್ರೂ ಕೂಡ ಕೂಡಿ ಹಿಂಗೆ ಹೋಗೈತಿ. ದನದ ಮೂತ್ರದಾಗ ಬಹಳಷ್ಟು ಪೋಷಕಾಂಶಗಳು ಇರ್ತಾವೇನ್ರಿಪ. ಮುಂಜಾನೆ ಕೊಟ್ಟಿಗೆ ಕಸ ಬಳಿಯುವ ಮುಂದ ಇವನ್ನ ಶಗಣಿ ಜೋಡಿ ಬಳದು ಎಲ್ಲಾ ಕೂಡಿಸಿ ತಿಪ್ಪಿಗೆ ಹಾಕಬೇಕು. ಇಷ್ಟಾಗಿನೂ ಮೂತ್ರ ಗುಂಡಿ ಒಳಗೆ ಬಿದ್ದಿದ್ರ ಅದನ್ನ ತಿಪ್ಪಿಯೊಳಗೆ ಮೊದಲು ಹಾಕಿ ಅದರ ಮ್ಯಾಲ ಗೊಬ್ಬರ ಸುರಬೇಕು. ಅದರೀ ಬರೀ ತಿಳಿತು ಬಿಡ್ರಿ, ಮೂತ್ರದಾಗ ಏನೈತಿ ಅಂತ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡೇ ಇದ್ದಿಲ್ಲ. ನೀವು ಹೇಳದ ಮೇಲೆ ಈಗ ದಿವಸ ಸೀದಾ ತಿಪ್ಪಿಗೆನ ಹಾಕ್ತ ನೋಡ್ರಿ. ಯಪ್ಪ, ಕುಳ್ಳು ಹಚ್ಚೋದು ಮನಿ ಸಾರಿಸೋದು ಅಂತ ಏನಂದಲ್ಲ, ಅದೇನಂತ ಒಂದಿಟ್ಟು ಬಿಡಿಸಿ ಹೇಳ್ತೀರಣ್ಣ? ಅಡಿಗೆ ಮಾಡೋದಕ್ಕ ಹಾಲು ಕಾಸಾಕ ಕುಳ್ಳು ಬೇಕಂತ ಚಲೋ ಶಗಣಿ ತಗೊಂಡು ಕುಳ್ಳು ಹಚ್ತೀವಿ. ಶಗಣಿ ಹಿಂಗ ಸುಟ್ಟು ಹೋದ್ರ ಬಹಳ ನುಕ್ಸಾನ್ ಆಗ್ತೈತಿ. ಕುಳ್ಳು ಬಿಟ್ಟು ಬೇರೆ ಊರು ಉಪಯೋಗ ಮಾಡಬಹುದಲ್ಲ. ಅಲ್ಲದೆ ಅಂಗಳ ಸಾರಿಸೋದಕ್ಕೆ ಶಗಣಿ ಉಪಯೋಗಿಸೋದನ್ನ ಕಡಿಮೆ ಮಾಡಿದ್ರ ಸಾಕಷ್ಟು ಗೊಬ್ಬರ ಹೊಲಕ್ಕೆ ಹಾಕಕ್ ಆಕೈತಿ. ಹೌದ್ ನೋಡು, ಈಗೇನ್ ಬಿಡು, ಉರ್ಸೋದಕ್ಕ ಕಟ್ಟಿಗೆ ಮತ್ತೆ ಬೇರೆ ಎಲ್ಲ ಸಿಕ್ಕೆ ಸಿಗ್ತಾವಲ್ಲ, ಕುಳ್ಳು ಹಚ್ಚೋದನ್ನ ಬಿಟ್ರಾತು. ಶಗಣಿಲಿ ಅಂಗಳ ಸಾರಿಸೋದನ್ನ ನಮ್ ಮನ್ಯಾಗ ಮೊದಲು ಬಿಟ್ಟು ಬಿಡ್ತೀವಿ. ನಿನ್ನಂತ ಹಿರಿಯರು ಹಿಂಗ ಮುಂದೆ ನಿಂತು ಮಾಡಿದ್ರ ಎಲ್ಲ ಯಾಕೆ ಬರೋಬರಿ ಆಗುದಿಲ್ಲ ಹೇಳು. ಅಣ್ಣಾರ, ನಮ್ಮ ಮಂದಿ ತಿಪ್ಪ್ಯಾಗ ಗೊಬ್ಬರ ಹ್ಯಾಂಗ್ ಹಾಕಾರು, ಖರೆ ಅಂದ್ರೆ ಹ್ಯಾಂಗ್ ಹಾಕಬೇಕು ಅನ್ನೋದು ಹೇಳ್ರಿ. ಹೇಳ್ತೀನಿ ಮಲ್ಲಮ್ಮ, ನನ್ನ ಅನುಭವದಿಂದ ಹೇಳ್ತೀನಿ. ಈಗಂತೂ ತಿಪ್ಪಿ ಗುಂಡಿ ತೋಡಿ ಗೊಬ್ಬರ ಹಾಕೋರು ಬಹಳ ಕಡಿಮೆ. ಬಹಳ ಕಡಿಮೆ ಯಾಕ್ರಿ? ಇಲ್ಲ ಇಲ್ಲ ಅಂದ್ರೂ ಆದೀತು. ಬರೋಬ್ಬರಿ ರೋಡ್ ಮಗ್ಗಲದಾಗೇನು ರೋಡ್ ರಿಪೇರಿ ಮಾಡೋ ಮುಂದೆ ತೆಗ್ಗ ತೆಗೆದಿರ್ತಾರಲ್ಲ, ಅದ್ರಾಗ ಓಟೂರು ಗೊಬ್ಬರ ಹಾಕ್ತಿವಿ. ತಿಪ್ಪಿ ನಡಕ ನಾಲ್ಕು ಕಲ್ಲಿಟ್ಟು ಇದು ಮಲ್ಲಕ್ಕಂದು ಅದು ಕಲ್ಲಣ್ಣಂದು ಅಂತ ಹೇಳಿ ಬೇರೆ ಬೇರೆ ಮಾಡ್ತೀವಿ. ಇನ್ನೇನಾರ ತಪ್ಪಿ ಒಬ್ಬಿಬ್ರು ತೆಗ್ಗ ತೆಗೆದಿದ್ರು ಅಂತಂದ್ರ ದರಾವರಸ ತಿಪ್ಪಿ ತೆಗ್ಗ ಮಾಡಿದ್ದ ಮಾಡಿದ್ದು ದಂಡಿ ಕಡದಿದ್ದೇ ಕಡದಿದ್ದು. ಹಾಗೆ ಬರೋಬ್ಬರ ಹೇಳಕತ್ತಿರಪ್ಪ. ಯಾಕಂದ್ರ ತಿಪ್ಪಿ ದೊಡ್ಡದ ಮಾಡಬೇಕಲ್ಲ, ಹಿಂಗಾಗಿ ಎಲ್ಲಾರು ತಿಪ್ಪಿ ಏಕಲಾಕ್. ಮೊನ್ನೆ ಊರು ಮುಂದಿನ ಸಂಗಮ್ಮಕ್ಕ ಸಿಕ್ಕಿದ್ಲು. ನಾ ಕೇಳಿದೆ, ಅಲ್ಲ ನಿನ್ನ ತಿಪ್ಪಿ ಇರ್ಲಾಕಾಗಿ ಯಾಕೆ ರೋಡ್ ಗುಂಟ ಗೊಬ್ಬರ ಹಾಕ್ತಿ ಅಂತ ಹೇಳಿ. ಆಕಿ ಏನ್ ಹೇಳಿದ್ಲು ಅಂತಂದ್ರ, ತಮ್ಮ ವರ್ಷ ವರ್ಷ ಅದನ್ನ ಕಡೆಯವ್ರ ಯಾರು, ತೆಗ್ ತೆಗೆಯವ್ರ ಯಾರು, ಆಳಿಗೆ ರೊಕ್ಕ ಕೊಡವ್ರ ಯಾರು, ಹೆಂಗಾದ್ರೂ ರಸ್ತಾದ ಮಗ್ಲ ಸರ್ಕಾರದವರು ತೆಗ ತೆಗೆದಿರ್ತಾರ, ಅಲ್ಲಿ ಹಾಕಿದ್ರೆ ಎಲ್ಲಾರಿಗೂ ಸರಳನ ಅಲ್ಲೇನ. ಮತ್ತ ರೋಡ್ ಗುಂಟ ಹರಿದು ಬರೋ ನೀರು ತಿಪ್ಪಾಗಿಳಿದು ಗೊಬ್ಬರ ಜಲ್ದಿ ಕೊಳಿತೈತಿ. ಹೌದಾ ಇಲ್ಲ ಅಂತಂದ್ಲು. ಅದಕ್ಕ ನಾ ಅದ್ ಹಂಗಲ್ಲವ, ಹಂಗ ಮಾಡಬಾರ್ದು ಅಂದೆ. ಮತ್ತ ಏನ್ ಮಾಡ್ಬೇಕಂತಿಪ್ಪ? ಮಲ್ಲಮ್ಮ, ಮೊನ್ನೆ ನಾ ಹೇಳಿದ್ನಲ್ಲ ಇದ್ರ ಬಗ್ಗೆ, ಅದನ್ನ ನೀನ ಹೇಳಿಬಿಡು. ಕೇಳ್ರಿ, ಒಂದೆರಡು ಆಳು ಉಳಿಸು ನೆವದಾಗ ಬಂಗಾರದಂತ ಗೊಬ್ಬರ ನಾವು ಹಾಳು ಮಾಡ್ಕೋತೀವಿ, ತಿಪ್ಪಾಗ ನೀರ್ ಬಿಟ್ರ ಅದು ಜಲ್ದಿ ಕೊಳಿತೈತಿ ಅನ್ನೋದು ಬಹಳ ದೊಡ್ಡ ತಪ್ಪು ಕಲ್ಪನಾ ಅದ. ಹೌದಲ್ಲ, ಹಂಗಾಗುದಿಲ್ಲ. ತಿಪ್ಪಾಗ ಸೂಕ್ಷ್ಮ ಜೀವಾಣುಗಳು ಇರ್ತಾವ, ಗೊಬ್ಬರ ಕೊಳಕ ಇವು ಬೇಕು. ತಿಪ್ಪಾಗ ನೀರ್ ನಿಂತ್ರ ಅವು ಉಸಿರಾಡಿಸೋದ್ ಹೆಂಗ, ಕೆಲಸ ಮಾಡೋದ್ ಹೆಂಗ ವಿಚಾರ ಮಾಡ್ರಿ. ಬರೋಬ್ಬರಪ್ಪ. ಮತ್ತ ನೀರ್ ನಿಂತು ಅಂದ್ರ ತಿಪ್ಪಾಗ ಏನ್ ಪೋಷಕಾಂಶಗಳು ಇರ್ತಾವಲ್ಲ ಅವೆಲ್ಲ ಭೂಮ್ಯಾಗ ಇಂಗಿ ಹಾಳಾಗಿ ಹೋಗ್ತಾವ. ಅಷ್ಟೇ ಅಲ್ಲ, ನೀರಿನ ಜೋಡಿ ಹರಿದು ಹೋಗ್ತಾವ. ನಮ್ಮ ಶಿವಣ್ಣವರು ಇಂತ ತಿಪ್ಪಿಗಳ ಬಗ್ಗೆ ಬಿದ್ದು ಬಿದ್ದು ನಗುವಂತ ಕಥಿನ ಹೇಳ್ತಾರ. ಶಿವಣ್ಣವ್ರ, ನೀವು ಆ ಹರಡು ತಿಪ್ಪಿ ಕಥೆ ಹೇಳ್ರಲ್ಲ, ಹಂಗಾದ್ರ ಹೇಳ್ಬಿಡ್ರಿ ಅಣ್ಣರ, ಕೇಳೇ ಬಿಡೋಣ. ಹೇಳ್ತೀನಿ ಹೇಳ್ತೀನಿ. ನನ್ನ ಪ್ರಕಾರ ನಾವು ದಿನ ನೋಡು ತಿಪ್ಪಿ ಒಳಗ ನಾಲ್ಕು ವಿಧಗಳದಾವ. ಹೌದ್ರಿ, ಅವು ಯಾವುವು ಅನ್ನೋದನ್ನ ಕೇಳ್ರಿ. ಒಂದು ಹರಡು ತಿಪ್ಪಿ, ಎರಡು ತೇಲಾಡು ತಿಪ್ಪಿ, ಮೂರು ನಡಲಾಡು ತಿಪ್ಪಿ, ನಾಲ್ಕು ಮಲಗು ತಿಪ್ಪಿ. ಇದು ನಾನು ಹೊಸ ಟೈಪಿನ ತಿಪ್ಪಿ ಕೇಳಿದ್ರಪ್ಪ, ಬಹಳ ಮಜಾ ಹಸ್ರಿಟ್ರೆ. ಮತ್ತೆ ಒಂದ್ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಚಲೋ ಆಗ್ತೈತಿ ನೋಡ್ರಿ. ಹಾ ಕೇಳ್ರಿ, ಮೊದ್ಲಿಗೆ ಹರಡು ತಿಪ್ಪಿ ಬಗ್ಗೆ ಹೇಳ್ತೀನಿ. ನಾ ಮೊದ್ಲು ಹೇಳದಂಗ ರೋಡ್ ಮ್ಯಾಲ ನಿಂತು ಎತ್ತ ಬೇಕಾದ ತಿಪ್ಪ್ಯಾಗ ಗೊಬ್ಬರ ಚಲಿ ಹೋಗ್ತೀವ್. ಮುಂಜಾನೆ ಬಳಿ ಆವು ಸರ್, ತಿಪ್ಪ್ಯಾಗ ಗೊಬ್ಬರ ಬಿದ್ದಿಂದ ನಾ ಚಾ ಬಸಿಗೆ ಬರುದು. ಹೌದ್ರಿ, ಮತ್ತ ಹಿಂಗ ಧಬಕ್ಕನ ಚಲ್ಲಿ ಮನೆಗೆ ಬಂದ ಮ್ಯಾಲ ನೋಡ್ರಿ, ರೋಡ್ ಅಂದ ಮ್ಯಾಲ ಬಸ್ಸು ಲಾರಿ ಗಾಡಿ ಓಡಾಡುನ. ಹೌದ್ರಿ, ಇವು ಅಲ್ಲದೆ ಸಂಜೆ ಮುಂದೆ ಸುಂಟರ್ ಗಾಳಿ ಬಿಟ್ಟು ಅಂತಂದ್ರ ಗಾಡಿಗಳು ಮತ್ತೆ ಗಾಳಿಗೆ ಮಲ್ಲಕ್ಕ ಕಲ್ಲಣ್ಣ ಬಸಮ್ಮ ಎಲ್ಲಾರು ತಿಪ್ಪ್ಯಾನ ಗೊಬ್ಬರ ಮುಗಿಲಿ ಮುಟ್ಟು ಹಂಗ ಹಾರಿ ಹೋಗುತ್ತ. ಮತ್ತ ಇದಕ್ಕ ಏನ್ ಮಾಡ್ಬೇಕಂತ್ರಿ? 15-20 ದಿವಸಕ್ಕೊಮ್ಮೆ ತೆಳ್ಳಗೆ ಒಂದು ಪದರ ಮಣ್ಣು ಹಾಕಿದ್ರ, ದನದ ಮೂತ್ರ ಸರಿಯಾಗಿ ಹಾಕಿದ್ರ ಹಿಂಗ ಹಾರಿ ಹೋಗುದಿಲ್ಲ ಏನ್ರಿಪ. ಮಜಾ ಆಯ್ತು ಬಿಡ್ರಪ್ಪ ಈ ಹಾರಡೋ ತಿಪ್ಪಿ. ಅಲ್ಲ ಮತ್ತೆ ತೇಲಾಡೋ ತಿಪ್ಪಿ ಹೆಂಗಿರ್ತದ್ರಿ? ನಮ್ಮ ಸಂಗಮ್ಮ ಹೇಳುವಂಗ ರೋಡಿನ ಮ್ಯಾಲೆ ಹರಿಯುವ ನೀರು ತಿಪ್ಪಿ ಒಳಗೆ ನುಗ್ಗುತ್ತದ. ಮಳಿ ಹೆಚ್ಚಾತಂದ್ರ ಇಡೀ ಊರಿನ ನೀರು ಬಂದು ತಿಪ್ಪಾಗ ನಿಂದಿರ್ತಾವ. ನೀರ್ ನಿಂತ್ರ ಏನಾತು, ತಿಪ್ಪಿ ಇರುತ್ತಲ್ಲ. ಹೌದ್ರಿ, ಅವಾಗ ನನ್ನ ತಿಪ್ಪಿ ಯಾವುದು ನಿನ್ನ ತಿಪ್ಪಿ ಯಾವುದು ಅನ್ನೋ ಲೆಕ್ಕ ಯಾರಿಗೂ ಇರುದನ ಇಲ್ಲ. ಅಜಮಾಶಿನ ಮ್ಯಾಲೆ ಸಗಣಿ ಚಳಿ ಬರುದನ, ನೀರ್ ಅದ್ಯಾಕ್ ಕೇಳಿತ್ ಹರ್ಕೊಂಡ ಹಳ್ಳ ಶೆರು ಮುಂದೆ ಸಗಣಿ ಗೊಬ್ಬರ ಎಲ್ಲ ಕೂಡೆ ಒಯ್ಯುವಂತೂ ಖರೆದ. ಮತ್ತ ಹಿಂಗ ಹಾಳಾಗ್ತದಲ್ಲ, ಇದನ್ನ ನಿಂದ್ರಿಸೋದ್ ಹೆಂಗ ಅಂತ ನೋಡಪ್ಪ, ತಿಪ್ಪಿ ಸಲುವಾಗಿ 5 ಫೂಟ್ ಅಗಲ, 2-3 ಫೂಟ್ ಗುಮ್ಮ, ಉದ್ದ ನಿಮಗೆ ಜಾಗ ಇರುವಷ್ಟು ಬಿಟ್ಟದ್ದು, ಇಷ್ಟು ತ್ಯಾಗ ಮಾಡಬೇಕು. ಹರಿ ನೀರ ತಿಪ್ಪಿಯಾಗಿ ಬಿಡಬಾರದು, 2-2 ತಿಪ್ಪಿ ನಡಬರ್ಕ ಸರಿಯಾಗಿ ಒಡ್ ಹಾಕಬೇಕು, ಅಂದ್ರ ಶಗಣಿ ಗೊಬ್ಬರ ಹಾಳಾಗುವುದಿಲ್ಲ. ಸುವರ್ಣ, ಬಹಳ ಚೆನ್ನ ಹೇಳಕತ್ತಿಯಪ್ಪ. ಇನ್ನ ನಡೆದಾಡ ತಿಪ್ಪಿ ಬಗ್ಗೆ ಒಂದಿಷ್ಟು ಹೇಳಬಿಡಲ್ಲ. ನಾವು ಹೊಲಕ್ಕೆ ಗೊಬ್ಬರ ಹಾಕಬೇಕಲ್ಲ, ನಿನಗ ನಮ್ಮ ಬಸಣ್ಣನ ಕತಿ ಹೇಳ್ತೀನಿ. ಬಸಣ್ಣ ಗಾಡಿ ಸಿಂಗಾರ ಮಾಡಿರ್ತಾನ, ಅವನವ ಮುದಕ್ ಹೇಳ್ತಾಳ, ಗೊಬ್ಬರ ಹೇರುವಾಗ ಬಂಡಿಗೆ ಹೊಸ ತಟ್ಟಿ ಕಟ್ಟಿಗಿಟ್ಟಿ ಹಿಂದ ಮುಂದ ಹಳಿ ಹರಕು ಚೀಲ ಕಟ್ಟು, ಈ ಶಗಣಿ ಗೊಬ್ಬರಕ್ಕೆ ಯಾಕೆ ಛಲೋ ಚೀಲ ಹಾಳು ಮಾಡ್ತೀಯ ಅಂತ. ಹರಕು ಚೀಲ ಮುರುಕು ತಟ್ಟಿ ಕಟ್ಟಿ ಅದರ ಗೊಬ್ಬರ ಹಾಕಿ ಹೊಲಕ್ಕೆ ಹೊಂಡತಾನ. ಏನ್ ಹೇಳಿ ಆ ಕತಿ, ಹಾದಿ ತುಂಬಾ ಏರ ಇಳುವ, ತೆಗ್ಗ ಏರಿ ಇಳಿಯದಾಗ ಹರಕು ಚೀಲದಾಗಿಂದ ಗೊಬ್ಬರ ಕೆಳಗೆ ಚಲುತ್ತದ. ಹಿಂಗ ಬಸವಣ್ಣ ಹೊಲ ಮುಟ್ಟುದ್ರಾಗ ಅರ್ಧಕ್ಕರದ ಗೊಬ್ಬರ ಮನಿ ಹೊಲದ ಹಾದಿ ನಡುವ ಚಲ್ ಹೋಗ್ತದೆ. ಕತಿ ಭಾರಿ ಮಜಾ ಐತ್ರಪ್ಪ. ಮತ್ತ ಮನಗೋ ತಿಪ್ಪಿ ಕಥಿನೂ ಹಿಂಗ ಇರ್ಬೇಕಲ್ರಿ. ಗೊಬ್ಬರ ಹಾಳಾಗಬಾರ್ದು ಅಂದ್ರ ಚಲೋ ಚೀಲ ಕಟ್ಟಿ ಅದರೊಳಗೆ ತುಂಬಿಕೊಂಡು ಹೋಗ್ಬೇಕು. ಹೌದಲ್ರಿ? ಹೌದು. ಇನ್ ಮೇಲೆ ನಾವೆಲ್ಲ ಹಂಗೇ ಮಾಡ್ತೀವಿ. ಮಾಡ್ಬೇಕು. ಮತ್ತ ಶಿವಣ್ಣರ, ಆ ಮನಗೋ ತಿಪ್ಪಿ ಕಥಿ ಒಂದಿಷ್ಟು ಹೇಳ್ಬಿಡ್ರಪ್ಪ, ಹೇಳ್ಬೇಕಂತ ಬಹಳ ಹುರುಪಾಗ್ಬಿಟ್ಟದ ನಿನಗೀಗ. ಅಲ್ಲ, ನೀವೆಲ್ಲ ತಿಳ್ಕೋಬೇಕು ಅಂತನ ಈ ಎಲ್ಲಾ ಕಥಿ ಹೇಳಕತ್ತೀನಿ, ಅಡ್ಡಿ ಇಲ್ಲ, ಅದನ್ನೊಂದು ಹೇಳಬಿಡ್ತೀನಿ ಕೇಳ್ರಿ. ಬಸಣ್ಣ ಹೊಲಕ್ಕ ಗೊಬ್ಬರ ಒಯ್ದು ಅಲ್ಲಲ್ಲಿ ಸಣ್ಣ ಗುಂಪಿ ಹಾಕ್ತಾನ. ಯಾಕಂದ್ರ ಒಂದೇ ಕಡೆ ಹಾಕಿದ್ರ ಅದನ್ನ ಹರಗು ಮುಂದೆ ತುಂಬಿ ತುಂಬಿ ಒಯ್ಯಾಕ ತ್ರಾಸ ಆಗ್ತದ ಅಂತ ಹೇಳಿ ಹಿಂಗ್ ಮಾಡ್ತಾನ. ಮತ್ತ ಗುಂಪಿ ಹಾಕಿದ ಮೇಲೆ ನಾಳೆ ಹರಗದ್ರಾಯ್ತು ಬಿಡು ಅಂತ ಹೇಳಿ ಮನೆಗೆ ಬರ್ತಾನ. ಹೌದಲ್ರಿ? ಮರದಿನ ಸೋಮವಾರ ಮುದಿಕ್ ಎಂತತಿ, ಎತ್ತು ಕೊಳ್ಳ ಕಟ್ಟಂಗಿಲ್ಲ ಅಂತ ಹೇಳಿ, ಮಂಗಳವಾರ ಏನು ಕೆಲಸ ಮಾಡಂಗಿಲ್ಲ. ಹೌದ್ರಿ? ಗುರುವಾರ ಅಚ್ಚಿ ಮನುಷ್ಯ ಅಂತಕ್ಕಂದು ಲಗ್ನ. ಒಂದ್ ದಿವಸ ಮೊದ್ಲೇ ಓಡಾಡಕ್ ಬಾ ಅಂದಾರ, ಲಗ್ನ ಮುಗಿಸಿ ಬರಬೇಕಂದ್ರೆ ಶುಕ್ರವಾರ ಹೋಗ್ತೈತಿ. ಶನಿವಾರ ಇಲ್ಲ ಆಯ್ತಾರ ಗೊಬ್ಬರ ಚೆಲ್ಲೋದು ಅಂತ ಹೇಳಿ ಇಟ್ಟುಕೊಂಡ್ರಾತು ಅಂತ ಹೇಳಿ ವಿಚಾರಕ್ ಬರ್ತಾನ ಬಸಣ್ಣ. ಗೊಬ್ಬರದ ಗತಿ ಏನು? ಹೌದ್ರಿ? ಮತ್ತ ನಮ್ಮಲ್ಲಿ ಇರು ರಣ ರಣ ಬಿಸಿಲಿಗೆ ಇದ್ದು ಬಿದ್ದು ಗೊಬ್ಬರದಾಗಿನ ಪೋಷಕಾಂಶ ಎಲ್ಲ ಹಾಳಾಗಿ ಹೊಕ್ಕಾವ. ಆಹ, ಗೊಬ್ಬರ ಹೊಲದಾಗ ಒಂದು ವಾರ ಮಕ್ಕೋತೇತಿವು, ಒಂದ್ ತಿಂಗಳು ಮಕ್ಕೋತೇತಿವು, ಯಾರಿಗ ಗೊತ್ತು. ಅಲ್ರಿ ಶಿವಣ್ಣ ಅವ್ರ, ಮದ್ವಿ ಮುಂಜಿ ಬಂದು ಅಂತಂದ್ರ ಅದನ್ನ ಹೆಂಗ ತಪ್ಪಿಸ್ಲಿಕ್ಕೆ ಆಗ್ತದೆ ಹೇಳ್ರಿ? ಅದು ಖರೇನ. ಆದ್ರ ಒಂದ್ ಕೆಲಸ ಮಾಡ್ಬೇಕು. ಏನ್ರಿ? ಗೊಬ್ಬರವನ್ನ ದೊಡ್ಡ ಗುಂಪಿ ಮಾಡಿ ಹಾಕಿ ಅದ್ರ ಮ್ಯಾಲ ಮಣ್ಣಿಂದ ಚಲೋ ಹೊತ್ತಾಗಿ ಮುಚ್ಚಬೇಕು. ಅನುಕೂಲ ಆದಾಗ ಹರಡದ್ರಾತು. ಇದು ಅಗದಿ ಬರೋಬ್ಬರಿ ಹೇಳಿದ್ರಿ. ಹೌದಿಲ್ಲ, ನಾ ಹಿಂಗೆ ಮಾಡ್ತೀನಿ ಶಿವಣ್ಣರ. ಈ ಎಲ್ಲಾ ವಿಚಾರ ನಿಮ್ಗ ಗೊತ್ತಿದ್ದಿಲ್ಲ ನೋಡ್ರಿ. ಇನ್ನ ಮ್ಯಾಲ ನಾನು ಸಗಣಿ ಗೊಬ್ಬರ ಹೇರೋದು ಹಿಡ್ಕೊಂಡು ಹೊಲದಾಗ ಹರಡಿ ಗಳೆಯ ಹೊಡೆಯೋದನ್ನ 2 ದಿವಸದಾಗ ಮುಗಿಸ್ಬಿಡ್ತೇನೆ ನೋಡ್ರಿ. ಅಡ್ಡಿಲ್ಲ ಅಡ್ಡಿಲ್ಲ. ನಾವು ಗೊಬ್ಬರ ಹೆಂಗ್ ಸಂಗ್ರಹ ಮಾಡ್ಬೇಕು, ಹೆಂಗ್ ಸಾಗಿಸ್ಬೇಕು, ಹೆಂಗ್ ಹರಡ್ಬೇಕು, ನುಕ್ಸಾನ್ ಹೆಂಗ್ ತಪ್ಪಿಸಬಹುದು ಅಂತ ಬಹಳ ಚಂದ ತಿಳಿಸ್ ಹೇಳಿದ್ರಿ ನೋಡ್ರಿ. ಇನ್ನ ನಮ್ಮ ಶೇಖರ್ ಸಾಹೇಬ್ರು ಕೊಟ್ಟಿಗೆ ಗೊಬ್ಬರದ ಉಪಯೋಗ ಅಂದ್ರ ಅದರ ಲಾಭದ ಬಗ್ಗೆ ಹೇಳ್ತಾರ ಕೇಳ್ರಿ. ರೈತ ಬಾಂಧವರ, ಸಗಣಿ ಗೊಬ್ಬರ ಅಂದ್ರ ನಿಜವಾಗೂ ಬಂಗಾರ ಇದ್ದಂಗ. ಅದನ್ನ ನಮ್ಮ ಹೊಲಕ್ ಹಾಕಿದ್ರ ಬಹಳಷ್ಟು ಲಾಭಗಳದಾವ. ಅವನ್ನ ಹೇಳ್ಬೇಕಂತಂದ್ರ ಒಂದ ಎರಡ, ನಮ್ಮ ಮಣ್ಣಿನ ಆರೋಗ್ಯ ಸುಧಾರಿಸ್ತೈತಿ, ಅಂದ್ರ ಅದರ ಫಲವತ್ತತೆ ಹೆಚ್ಚಾಗ್ತೈತಿ, ನೆಲ ಬಹಳಷ್ಟು ದಿನ ಹಸಿ ಹಿಡ್ಕೋತೈತಿ, ಅಂದ್ರ ಒಂದ್ 4 ದಿನ ಮಳಿ ತಡ ಆದ್ರೂ ಬೆಳೆಗಳು ಬದುಕೊಂತಾವ. ನಮ್ಮ ನೆಲದ ಆರೋಗ್ಯದಂಗ ಬೆಳೆ ಆರೋಗ್ಯ ಸಹಿತ ಸುಧಾರಿಸ್ತದ, ಬೆಳೆಗೆ ರೋಗಗಳನ್ನ ಹುಳುಗಳನ್ನ ಎದುರಿಸುವಂತಹ ಶಕ್ತಿ ಬರ್ತೈತಿ, ಇಳುವರಿ ಗುಣಮಟ್ಟ ಅದ್ರ ಸ್ವಾದ ಹೆಚ್ಚತೈತಿ, ಅಂದ್ರ ನಾವು ಸೇವಿಸುವಂತ ಆಹಾರ ಪುಷ್ಟಿಕರ ಆಗ್ತೈತಿ. ನೀವು ಒಂದು ವಿಚಾರ ತಿಳ್ಕೋಬೇಕು, ಸರ್ಕಾರಿ ಗೊಬ್ಬರ ಹೊಲಕ್ ಹಾಕಿದ್ರ ಎಲ್ಲಾ ಪೋಷಕಾಂಶಗಳು ಮಣ್ಣಿಗೆ ಸಿಗಂಗಿಲ್ಲ, ಆದ್ರ ಅದೇ ಶಗಣಿ ಗೊಬ್ಬರ ಹೊಲಕ್ ಹಾಕಿದ್ರ ಬೆಳೆಗಳಿಗೆ ಬೇಕಾಗುವ ಎಲ್ಲಾ ಮುಖ್ಯ ಮತ್ತ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತಾವ. ಮಣ್ಣಿನೊಳಗೆ ನಮ್ಮ ರೈತರಿಗೆ ಉಪಯುಕ್ತ ಆಗಿರುವಂತಹ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಈ ಗೊಬ್ಬರದಿಂದ ಅವುಗಳ ಚಟುವಟಿಕೆ ಹೆಚ್ಚಾಗ್ತದೆ. ಹೀಗಾಗಿ ಈ ಸಗಣಿ ಗೊಬ್ಬರ, ರೈತ, ಮಣ್ಣು ಮತ್ತು ನಮ್ಮ ಬೇಸಾಯ ಇವತ್ತರ ನಡುವೆ ಒಂದು ಮಧುರ ಬಾಂಧವ್ಯವನ್ನ ಬೆಸಿತದ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಆರೋಗ್ಯಯುತವಾದ ಪರಿಸರವನ್ನು ಕೊಡೋದಕ್ಕೆ ನಮ್ಗೆ ಶಕ್ತಿ ಕೊಡ್ತದೆ. ಒಂದು ಉದಾಹರಣೆ ಹೇಳಬೇಕಂತಂದ್ರೆ, ತಾಯಿಗೆ ಹಾಲು ಕುಡಿದ ಮಕ್ಕಳು ಇರ್ತಾವ ನೋಡ್ರಿ, ಅವಕ್ಕೆ ರೋಗ ತಡ್ಕೊಳ್ಳೋದಕ್ಕೆ ಬಹಳ ಶಕ್ತಿ ಇರ್ತದೆ. ಅದೇ ದೊಡ್ಡ ಹಾಲು ಕುಡಿದಿರೋ ಮಕ್ಕಳು ಇರ್ತಾವ ನೋಡ್ರಿ, ಅವಕ್ಕೆ ಏನೋ ಸ್ವಲ್ಪ ಆದ್ರೂ ದವಾಖಾನೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ರೋಗ ತಡ್ಕೊಳ್ಳೋ ಶಕ್ತಿ ಅವ್ರ ಬಳಿ ಇರಂಗಿಲ್ಲ. ಹಂಗನ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿರ್ತೀವಲ್ಲ, ಆ ಬೆಳೆಯನ್ನು ನೋಡಕ್ಕ ಬಹಳ ಚಲೋ ಇರ್ತಾವ. ಆದ್ರ ರೋಗ ಹುಳ ತಡ್ಕೊಳ್ಳೋ ಶಕ್ತಿ ಎಲ್ಲಿರ್ತೀವಿ ಹೇಳ್ರಿ? ಹಂಗ ನಾವು ಸಗಣಿ ಗೊಬ್ಬರ ಕೊಟ್ಟಿರ್ತೀವಲ್ಲ, ಆ ಹೊಲದಾಗ ಬೆಳೆದಿರೋ ಬೆಳೆಗಳಿಗೆ ರೋಗ ಹುಳ ತಡ್ಕೊಳ್ಳೋ ಶಕ್ತಿ ಬಹಳ ಪಸಂದಾಗಿರ್ತದ. ಆದ್ರಿಂದ ನಿಮ್ಮಲ್ಲಿ ನನ್ನ ಕಳಕಳಿ ವಿನಂತಿ ಅಂತಂದ್ರ, ಆದಷ್ಟು ಹೆಚ್ಚಿಗೆ ಒಳ್ಳೆ ಹದವಾಗಿ ಕಳೆದಂತ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗ ಮಾಡ್ರಿ, ಮತ್ತ ಮಾಡ್ತೀರಿ ಅಂತ ಹೇಳಿ ನಾ ತಿಳ್ಕೊಂಡಿದೆ, ಮತ್ ನನಗ ನಂಬಿಕೆನೂ ಅದ. ಇವತ್ತ ಶಿವಣ್ಣ ಅವರು, ಶೇಖರಪ್ಪನವರು ನಮ್ಗ ಕೊಟ್ಟಿಗೆ ಅಂದ್ರ ಸಗಣಿ ಗೊಬ್ಬರದ ಮಹತ್ವ ಮನ ಮುಟ್ಟು ಹಂಗ ತಿಳಿಸ್ಕೊಟ್ಟಾರೆ. ಇದುವರೆಗೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕುರಿತು ತಾಂತ್ರಿಕ ಮಾಹಿತಿಯ ರೂಪಕ ಕೇಳಿದಿರಿ. ಗೊಬ್ಬರ ಬೇಕು ಅಣ್ಣ ಹೊಲಕ, ಬಂಗಾರದಂಥ ಬೆಳಿ ಬೆಳಿಯುವುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ, ಬಂಗಾರದಂಥ ಬೆಳಿ ಬೆಳಿಯುವುದಕ. ಭಾಗವಹಿಸಿದವರು ಶೇಖ್ ಅಬ್ದುಲ್ಲಾ ಖಾಜಿ ಹಾಗೂ ಶೋಭಾ ಪಾಟೀಲ್. ಹಾಡುಗಳನ್ನು ಹಾಡಿದವರು ಮಾಲಾಶ್ರೀ ಕಣವೆ ಹಾಗೂ ಕುಮಾರ್ ಕಣವೆ. ಭಾಗವಹಿಸಿ ಸೋಮಶೇಖರ್ ಎಸ್ ರುಳಿ ಅವರೊಂದಿಗೆ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಭಾಗವಹಿಸಿ ರಚಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೇವಿನ ಬೀಜದ ಕಷಾಯ ಸಿದ್ದಪಡಿಸುವ ವಿಧಾನವನ್ನ ನೋಡೋಣಂತ. ಬೇವಿನ ಬೀಜಗಳನ್ನ ಕಲ್ಲಿನಿಂದ ಜಜ್ಜಿ ಮೇಲಿನ ಸಿಪ್ಪಿ ಭಾಗವನ್ನು ತೆಗಿಬೇಕು. ಈ ಜಜ್ಜಿದ ಬೀಜದ ಪುಡಿಯನ್ನ ಸಿಂಪರಣ ಔಷಧಿಯಾಗಿ ಸಿದ್ದಪಡಿಸಬಹುದು. ಅರಿವೆ ಚೀಲದೊಳಗೆ ಈ ಪುಡಿಯನ್ನ 1-2 ತಿಂಗಳವರೆಗೆ ಶೇಖರಿಸಿ ಇಡಬಹುದು. ಆಮೇಲೆ ಬೀಜ ಅಥವಾ ಪುಡಿಯನ್ನ ಉತ್ತಮ ಪುಡಿಯನ್ನಾಗಿಸಬೇಕು. ಇದಕ್ಕೆ ಗ್ರೈಂಡರ್ ಅಥವಾ ಮಿಕ್ಸರ್ ಕೂಡ ಬಳಸಬಹುದು.